ಸುಮಾರು 40 ವರ್ಷಗಳಿಂದ ನಾನು ಕೃಷಿ ಮಾಡ್ತಾ ಇದ್ದೇನೆ. 1983-84 ತೆರೆದ ಬಾವಿ ಮಾಡಿದ್ವಿ, ಅದರಿಂದ ಸ್ವಲ್ಪ ವರ್ಷ ಕೃಷಿ ಮಾಡಿದ್ವಿ. ನಂತರ ತೆರೆದ ಬಾವಿಗಳು ವಿಫಲ ಆದ ನಂತರ ಕೊಳವೆ ಬಾವಿಗಳಿಗೆ ಹೋದ್ವಿ. ಹಾಗೆ ನಾವು ಕೃಷಿ ಮಾಡ್ತಾ ಮಾಡ್ತಾ ಅವತ್ತಿನ ದಿವಸ ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ ಇವನ್ನೆಲ್ಲ ಬೆಳಿತಾ ಇದ್ವಿ. ತದ ನಂತರ ಮುಂದಿನ ಒಂದು ದಿನಮಾನದಲ್ಲಿ ನಾನು ಯಾವುದೇ ಒಂದು ದಿನಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದಿದೆ. ಅಂದ್ರೆ ಇದು 2012-13 ಇಲ್ಲ ಶ್ರೀಗಂಧ ಬೆಳೆಯರಿ, ಕೋಟಗೇಶ್ವರ ಆಗಿರಿ ಅಂತ ಹೇಳಿ ಆ ಪತ್ರಿಕೆಯಲ್ಲಿತ್ತು. ಅದ್ರ ಬಗ್ಗೆ ನಾನು ಅಲ್ಲಿ ಅಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಮತ್ತು ನಮ್ಮ ಕೆವಿಕೆಯಲ್ಲಿ ಚರ್ಚೆ ಮಾಡಿದೆ. ಅದು ಮಧುಸ್ವಾಮಿ ನಮ್ಮ ಭಾಗದಲ್ಲ, ಶ್ರೀಗಂಧ ಏನಿದ್ರು ಆ ಕಡೆ ಮೈಸೂರು ಆ ಭಾಗದ್ದು ಅಂದ್ರೆ ಇಲ್ಲಿ ನಮ್ಮಲ್ಲಿ ಅಷ್ಟೊತ್ತಿಗೆ ಆಗ್ಲೇ ಕೆಲವೊಂದಿಷ್ಟು ರೈತರು ನಾಟಿ ಮಾಡಿದ್ರು. ಮತ್ತೆ ಅವ್ರನ್ನ ಹೋಗಿ ನಾವು ಸಂಪರ್ಕ ಮಾಡಿದೆ. ಸಂಪರ್ಕ ಮಾಡಿದಾಗ ಏನಿಲ್ಲ ಬರುತ್ತೆ, ಮೈಸೂರು ಆದ್ರೇನು ಇನ್ನು ಎಲ್ಲಾದ್ರೇನು ಬೆಳೆಯುತ್ತೆ ಅಂತ ಹೇಳಿದ್ರು. ಅವಾಗ ನಾನು ಅದ್ರ ಬಗ್ಗೆ ಎಲ್ಲ ಒಂದು ತಜ್ಞರ ಅಭಿಪ್ರಾಯಗಳನ್ನ ಕಲೆ ಹಾಕಿದೆ. ಶ್ರೀಗಂಧ ಅನ್ನಪ್ಪ ಅಂದ್ರೆ ಅದು ಪರಾವಲಂಬಿ ಸಸ್ಯ, ಅದ್ರ ಜೊತೆಗೆ ಏನೈತೆ ಬೇರೆ ಬೇರೆ ಸಸ್ಯಗಳು ಬೇಕು ಸಪೋರ್ಟ್ ಆಗಿ. ಅದಕ್ಕೆ ನಾನೇನೈತೆ ಶ್ರೀಗಂಧದ ಜೊತೆಗೆ ಈ ಸಾಗವಾನಿ ಆಯ್ಕೆ ಮಾಡ್ಕೊಂಡೆ. ನಾನು 4 ಮೀಟರ್ ಅಂತರದಲ್ಲಿ ಶ್ರೀಗಂಧ ಸಾಲಿಂದ ಸಾಲಿಗೆ 4 ಮೀಟರ್ ಅಂತರ ಮತ್ತು ಗಿಡದಿಂದ ಗಿಡಕ್ಕೆ 4 ಮೀಟರ್ ಅಂತರ, ಮಧ್ಯದಲ್ಲಿ ಈ ಒಂದು ಸಾಗವಾನಿ ಮತ್ತು ಅದ್ರದ್ದು ಮಧ್ಯದಲ್ಲಿ ಈ ಹಣ್ಣಿನ ಬೆಳೆಗಳು. ಅದನ್ನಪ್ಪ ಅಂದ್ರೆ ಈಗ ಸಾಗವಾನಿ ಆಯ್ತು, ಶ್ರೀಗಂಧ ಆಯ್ತು, ಬಹುವಾರ್ಷಿಕ ಬೆಳೆಗಳು. ಈಗ ಸುಮಾರಾಗಿ ನಾವು 15 ವರ್ಷದ ನಂತರನ ನಾವು ಅದರಿಂದ ಏನಾದ್ರೂ ಫಲ ಕಾಣಬೇಕು. ಅದಕ್ಕೆ ನಾನೇನೈತೆ ಕೆಲವೊಂದಿಷ್ಟು ಹಣ್ಣಿನ ಬೆಳೆಗಳು ಎಷ್ಟೇ ಕೊಳ್ಳಿ ಎಷ್ಟೇ ಬಿಳಿ ಏನೇ ಆಗ್ಲಿ ನಮ್ ಖರ್ಚು ಯಾರು ಆಗ್ತಾವಲ್ಲ ಅಂತ ಹೇಳಿ ನಿಂಬು ಕೆಲವೊಂದಿಷ್ಟು ದಾಳಿಂಬೆ ಇವನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಮತ್ತು ಕರುಗು ಒಂದು ಎಕರೆ ನಾನು ಆಯ್ಕೆ ಮಾಡ್ಕೊಂಡೆ ಸರ್. ಒಂದು ಎಕರೆಯಲ್ಲಿ ನೀವು ಮಿಶ್ರ ಬೆಳೆಗಳನ್ನ ಬೆಳಿತಾ ಇದ್ದೀರಿ? ಮಿಶ್ರ ಬೆಳೆಗಳು 700 ಶ್ರೀಗಂಧ, 700 ಟೀಕು, 700 ಕರಿಬೇವು, ಇನ್ನು 200 ಎಲ್ಲಾ ಹಣ್ಣಿನ ಗಿಡಗಳು ಆಯ್ಕೆ ಮಾಡ್ಕೊಂಡೆ. ನನಗೆ ನಾಟಿ ಮಾಡಿದ ಒಂದು 6 ತಿಂಗಳಲ್ಲಿ ಕರಿಬೇವು ಡೆವಲಪ್ ಆಯ್ತು ಸರ್. ಹೌದು, ಕರಿಬೇವು ಡೆವಲಪ್ ಆಗಿ ಒಳ್ಳೆ ಕಟಿಂಗ್ ಬರ್ತಾರ. ಅದು 3 ತಿಂಗಳಿಗೆ ಒಂದ್ಸಲ ಕಟಿಂಗ್ ಬರ್ತದೆ ಸರ್. ನಾವು ನೀವು ಚೆನ್ನಾಗಿ ನೀರ್ ಕೊಟ್ಟನಪ್ಪ ಅಂದ್ರೆ 3 ತಿಂಗಳಿಗೆ ಒಂದ್ಸಲ ಕಟಿಂಗ್ ಬರ್ತದೆ ಸರ್. ಹಂಗ ನನಗೆ ಅದು ಪ್ರತಿ 3 ತಿಂಗಳಿಗೊಮ್ಮೆ 1200 ಕೆಜಿಯಿಂದ 1500 ಕೆಜಿವರೆಗೆ ಕರಿಬೇವು ಬಂತ ಸರ್. 2 ವರ್ಷ ಬಂತ ಸರ್ ಅದು ಕರಿಬೇವು. ಅಷ್ಟೊತ್ತಿಗೆ ಈ ಗಿಡಗಳು ಎಲ್ಲ ಎತ್ತರ ಹೈಟ್ ಜಾಸ್ತಿ ಬಂದಲ್ಲಿ ಶ್ರೀಗಂಧ ಸಾಗವಾನಿ ಅದ್ರ ಒಳಗೆ ಬಿದ್ದು ಏನೈತೆ ಸ್ವಲ್ಪ ಅದ್ರದ್ದು ಆದಾಯ ಕಡಿಮೆ ಆಯ್ತು. ಬಾಳೆ ಇದೆ, ನೇರಳೆ ಇದೆ, ಸೀತಾಫಲ ಇದೆ, ಲಿಂಬು ಇದೆ, ಟೋಟಲಿ ಎಲ್ಲ ಹಣ್ಣುಗಳು ನಮ್ಮಲ್ಲಿ ಸಿಗ್ತವೆ. ನಮಗೆ ಹೆಚ್ಚಿಗೆ ಒಂದು ಆದಾಯ ಬರ್ಲಿದ್ರು ಏನಂತೆ ನಮ್ದು ಗೆಳೆಯರ ಬೆಳಗ ನಾನು ನನ್ನ ಮನೆಯವರು ಹೆಚ್ಚು ಇದ್ದು ಮಾರ್ಲಿಕ್ಕೆ. ಮತ್ತು ಸುತ್ತಲೂ ಅದ್ರ ಬಾರ್ಡರ್ ಏನೈತೆ ತೆಂಗಿನ ಮರಗಳು, ತೆಂಗಿನ ಮರಗಳು ಉಳಿದಂತ ಇದನ್ನೇ ಸಂಪೂರ್ಣ ಸಾವಯವ ಕೃಷಿಯಲ್ಲೇ ಇಟ್ಟಿದ್ದೀನಿ ಸರ್. ಇದಕ್ಕೆ ನಾನು ನಾಟಿ ಮಾಡಿದ 8 ವರ್ಷದಿಂದನೂ ಅದಕ್ಕೆ ಯಾವುದೇ ರೀತಿಯ ಒಂದು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ, ಎಣ್ಣೆಗಳು ಹಾಕಿಲ್ಲ. ನಾನೇ ನಮ್ಮ ಜಮೀನಲ್ಲಿ ಎರೆಹುಳು ತೊಟ್ಟಿಗಳು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಏನೈತೆ ಹೆಚ್ಚಿಗೆ ನಾನು ಪ್ರಾಣಿಗಳನ್ನ ಒಂದು 2 ಹಸು 2 ಎತ್ತು ಇಷ್ಟೇ ಇಟ್ಕೊಂಡಿದ್ದೀನಿ ನಾನು. ಅದರ ಒಂದು ಗಂಜಲು ಮತ್ತು ಎರೆಹುಳಿಗೆ ಅದರ ಒಂದು ವೇಸ್ಟ್ ಪದಾರ್ಥಗಳು ಅದನ್ನೆಲ್ಲ ಮಾಡ್ಕೊಂಡು ನಾನು ಎರೆಹುಳು ಗೊಬ್ಬರ ಮಾಡ್ಕೊಳ್ತೀನಿ. ಎರೆಹುಳು ಗೊಬ್ಬರ ಮಾತ್ರ ಕೊಡ್ತೀನಿ ಸರ್. ಆ ನಂತರ ಏನಂತೆ ಒಂದು 2 ವರ್ಷ ನಾನು ಜೀವಾಮೃತನು ಕೊಟ್ಟೆ ನಾನು. ಆ ನಂತರ ಡ್ರಿಪ್ ಮಾಡಿದೆ, ಅವಕ್ಕೆ ಒಂದು 6 ತಿಂಗಳಾಗಿದೆ. ಡ್ರಿಪ್ ನಲ್ಲಿ ಜೀವಾಮೃತನು ಕೊಟ್ಟೆ. ಈಗ ಸಂಪೂರ್ಣ ಸಾವಯವದಲ್ಲಿ ಇದೆ ಸರ್ ಅದು. ಮತ್ತು ಇನ್ನು 2 ಎಕರೆ ನುಗ್ಗಿ ಈಗ 4ನೇ ವರ್ಷ ಸರ್. ಈಗ ಅದು 4ನೇ ವರ್ಷದ್ದು ಬೇರೆ ಪ್ಲಾಟ್ ಸರ್ ಅದು. ಅದು ಬೇರೆ ಕಡೆ ಇದೆ? ಬೇರೆ ಕಡೆ ಇದೆ. ಬೇರೆ ಕಡೆಯಿಂದ ಅಲ್ಲೇ ಒಂದ್ ಸ್ವಲ್ಪ ಒಂದು 1/2 ಕಿಲೋಮೀಟರ್ ಅಂತರದಲ್ಲಿ ಇದೆ ಸರ್ ಅದು. ಅಲ್ಲಿ 2 ಎಕರೆ ನುಗ್ಗಿ ಇದೆ. ಈ ವರ್ಷ 4ನೇ ವರ್ಷದ ಸರ್ ಅದು. ಪ್ರತಿ ವರ್ಷ ಏನಿಲ್ಲ ಅಂದ್ರು 1 ಎಕರೆಗೆ 4 ಟನ್. ಅಂದ್ರೆ ಅದು ಸೀಸನ್ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಜನವರಿಯಿಂದ ಮೇವರೆಗೆ ಈಗ ಮಳೆಗಾಲ ಬಂತಲ್ಲ ಅದ್ರ ಮೇಲೆ ಹಂಟು ಬಂದು ಬರಬೇಕು. ಕಾಯಿ ಮೇಲೆ ಕಾಯಿ ಏನೈತೆ ಬರೋದಿಲ್ಲ ಸರ್ ಈ ಮಳೆಗಾಲಕ್ಕ. ನಾಲ್ಕು ತಿಂಗಳು ಸೀಸನ್ ಇದೈತಿ, ನಾಲ್ಕು ತಿಂಗಳಲ್ಲಿ ನನಗೆ ಏನಿಲ್ಲ ಅಂದ್ರೆ ಒಂದು ಎಕರೆಕ್ಕೆ ಮೂರ್ ಟನ್ನಲ್ಲಿಂದ ನಾಲ್ಕು ಟನ್ ವರೆಗೆ ನುಗ್ಗೆಕಾಯಿ ಸಿಗುತ್ತೆ. ಮತ್ತೆ ಉಳಿದಂತ ಜಮೀನು ಇಲ್ಲಿ ಶ್ರೀಗಂಧ ಪ್ಲಾಟ್ ಮಾಡಿದ್ರಿ, ಅಲ್ಲಿ ಇನ್ನೂ ನಾಲ್ಕು ಎಕರೆ ಬೇರೆ ಜಮೀನ್ ಇದೆ, ಅದರಲ್ಲೇ ಇದೆ. ಆ ಜಮೀನಲ್ಲಿ ನಾನು ಶೇಂಗಾ, ಮೆಕ್ಕೆಜೋಳ, ಸುಲ್ತಾನ, ಆ ನಂತರ ಈ ತರಕಾರಿಗಳು ಇವನ್ನೆಲ್ಲ ಮಾಡ್ಕೊಂಡು ಕೃಷಿ ಮಾಡ್ತಾ ಇದ್ದೀನಿ ಸರ್. ಒಟ್ಟಾರಾಗಿ ಜಡಸ್ವಾಮಿ ಅವರು ವಾಣಿಜ್ಯ ಬೆಳೆಗಳು, ಆಹಾರ ಬೆಳೆಗಳು ಒಂದು ಕಡೆಗೆ ಬೆಳೀತಾ ಇದ್ರೆ, ಒಂದು ಎಕರೆ ಭೂಮಿಯ ಒಳಗಡೆಗೆ ಅರಣ್ಯ ಕೃಷಿ ಮಾಡ್ಕೊಂಡಿದ್ರಿ, ತೋಟಗಾರಿಕೆ ಬೆಳೆಗಳನ್ನೆಲ್ಲ ಹಾಕೊಂಡಿದ್ರಿ. ಈ ರೀತಿ ಕೃಷಿಕರು ಪ್ರಯೋಗಶೀಲರಾದ್ರೆ ಒಂದಿಷ್ಟು ಅವರಿಗೆ ಆರ್ಥಿಕ ತೊಂದರೆಗಳು ಆಗೋದಿಲ್ಲ ಅಂತ, ಹಣಕಾಸಿನ ಅಡಚಣೆಗಳಾಗಿರ್ಬೋದು, ಆ ಕೃಷಿಯಲ್ಲಿ ವೈಫಲ್ಯತೆಗಳು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ನನಗೆ 60 ವರ್ಷ, ಹೌದು, ಇನ್ನು ನನಗೆ ಶ್ರೀಗಂಧ ಮತ್ತು ಸಾಗವಾನಿ ಬರಬೇಕಾದ್ರೆ ಇನ್ನು 8 ವರ್ಷ ಬೇಕು ಸರ್. ಈಗ 8 ವರ್ಷ ಆಯ್ತು, ಈಗ ಅಷ್ಟೊಳಗೆ ಏನಿದೆ ಈ ನಮ್ ಖರ್ಚು ಅಂತೂ ನಡಿಬೇಕಲ್ರಿ. ಎಷ್ಟು ನಮ್ ಬ್ಯಾಲೆನ್ಸ್ ಈ ಹಣ್ಣಿನ ಬೆಳೆಗಳು ಸುತ್ತಲೂ ತೆಂಗು ಇದೆ, ಅದು ಏನೋ ಒಂದಿಷ್ಟು ನಮಗೆ ಬೇಕಾದಂತ ಹಣಕಾಸನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಈಗ ನಿಮ್ಮ ಈ ತೋಟಗಾರಿಕೆ ಬೆಳೆಗಳಿಗೆ ಮತ್ತೆ ಪೂರಕವಾಗಿರ್ತಕ್ಕಂತ ಹವಾಮಾನ ವಾತಾವರಣ ಅಲ್ಲಿದೇನಾ ಹೇಗೆ ಸರ್? ಚೆನ್ನಾಗಿದೆ ಸರ್, ನನಗೇನು ತಜ್ಞರು ಸಲಹೆ ಕೊಟ್ಟಿದ್ರಲ್ಲ ಅದನ್ನ ಮೀರಿ ಚೆನ್ನಾಗಿ ಬೆಳೆದಿದೆ ಸರ್ ನಮ್ಮ ಶ್ರೀಗಂಧಗಳು ಮಾತ್ರ. ಒಂದ್ ಕಡೆಗೆ ನಿಮ್ಮ ಪ್ರದೇಶದಲ್ಲೆಲ್ಲ ಒಂದಿಷ್ಟು ಬರ ಜಾಸ್ತಿ ಕಾಡುತ್ತೆ ಅಂತ, ಹೌದಾ? ಹೌದು ಸರ್, ಮಳೆ ಅಭಾವ ಹೆಚ್ಚಿರ್ತದೆ ಅಲ್ಲಿ. ಆ ಮಧ್ಯೆಯೂ ಸಹಿತ ನೀವು ನಿಮ್ಮ ಹೊಲ ಮತ್ತು ಈ ತೋಟವನ್ನ ಹಸಿರು ಮಾಡ್ಕೊಂಡಿದ್ರಿ ಈಗ? ಹೌದು ಸರ್, ಸುಮಾರಾಗಿ ಒಂದು 8% ಸಂಪೂರ್ಣ ನಾನು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ಹೋಗಿದ್ದೀನಿ ಸರ್ ನಾನು. ಆ ನಂತರ ನನ್ನ ಕೊಳವೆ ಬಾವಿ ಏನಿದ್ದಿಲ್ಲ, ಅದ್ರ ಸುತ್ತಲೂ ಎಲ್ಲ ಏನೈತೆ ತೋಡಿ ನೀರು ಇಂಗಿಸುವಂತ ಕೆಲಸನೂ ಮಾಡ್ತಾ ಇದ್ದೀನಿ ಸರ್. ನನ್ನ ಕೊಳವೆ ಬಾವಿಗೆ ನೀರು ಇಂಗಿಸ್ತಾ ಇದ್ರಿ ಮತ್ತೆ ನೀರನ್ನ ಮಿತವಾಗಿ ಬಳಸ್ತಾ ಇದ್ರಿ? ಹೌದು ಸರ್, ಮಿತವಾಗಿ ಸಂಪೂರ್ಣ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್, ಯಾವುದೇ ಜಮೀನು ನಾನು ಸೆಲ್ಕಲಿಂದ ನೀರು ಬಿಡ್ತಾ ಇಲ್ಲ ಸರ್. ಸಂಪೂರ್ಣ ಜಮೀನಿಗೆ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತೀನಿ, ಡ್ರಿಪ್ ಯೂಸ್ ಮಾಡ್ತೀನಿ ಸರ್. ಈಗ ನಿಮ್ಮ ಕುಟುಂಬದಲ್ಲಿ ನಿಮ್ಮೊಟ್ಟಿಗೆ ಕೃಷಿಯಲ್ಲಿ ತೊಡಗಿಕೊಂಡಿರ್ತಕ್ಕಂತ ಸದಸ್ಯರು ಯಾರ್ಯಾರು, ಎಷ್ಟು ಜನ ತೊಡಗಿಕೊಂಡಿದ್ರು, ಏನೇನ್ ಮಾಡ್ತಾರೆ ಸರ್? ನಾನು ಒಬ್ಬನೇ, ನಾನು ಒದ್ದಾಡ್ತಾ ಇದ್ದೀನಿ ಸರ್. ನನ್ನ ಶ್ರೀಮತಿಯವರು ಈ ಒಂದು 4 ವರ್ಷ ಆಗ್ತಾರೆ ಎಕ್ಸ್ಪೈರ್ಡ್ ಆದ್ರು. ಹೌದಾ? ನನ್ನ ಮಕ್ಕಳು ಏನೈತೆ ಎಲ್ಲರೂ ಎಜುಕೇಶನ್ ಮಾಡ್ತಾ ಇದಾರ. ಹೆಣ್ಮಕ್ಳು ನನಗೆ ಹೆಣ್ಮಕ್ಳು ಇಲ್ಲ ಸರ್, 3 ಜನ ಹೆಣ್ಮಕ್ಳು. ಹೌದಾ? ಒಬ್ಬ ಏನೊಂದು ಬಿ ಕಂಪ್ಲೀಟ್ ಆಗಿದೆ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎರಡನೇ ಮಗಳು ಬಿ ಕಾಮ್ 2ನೇ ವರ್ಷ, ಮೂರನೇ ಮಗಳು SSLC. ನಾನು ಹೆಚ್ಚಿಗೆ ಅವ್ರನ್ನ ಏನ್ ಖುಷಿಯಲ್ಲಿ ನಾನು ಬಯಸ್ಕೊನೆ ಇಲ್ಲ, ಏನಿದ್ರು ನಾನು ನನ್ನ ಜೊತೆಗೆ ಏನೋ ಕೆಲವೊಂದಿಷ್ಟು ಹಾಳುಗಳು. ಈಗ ನೀವು ಈ ಮಿಶ್ರ ಬೆಳೆ ಈ ತರದ ಕೃಷಿ ಪದ್ಧತಿಯನ್ನ ನೀವು ಮುಂದುವರ್ಸ್ಕೊಂಡು ಬಂದಿದ್ದೀರಿ, ಮತ್ತೆ ಈ ಕೃಷಿಯಿಂದನೇ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋದಾಗಿರ್ಬೋದು ಅಥವಾ ನಿಮ್ಮ ಎಲ್ಲ ಜೀವನದ ಆರ್ಥಿಕ ವಹಿವಾಟಿಗೆ ಈ ಕೃಷಿಯಿಂದನೇ ನೀವು ನಿರ್ವಹಣೆ ಮಾಡ್ಕೊಂತಾ ಬಂದಿದ್ದೀರಿ? ಹೌದು ಸರ್, ನಾ ಕೃಷಿಯಿಂದ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀನಿ ಸರ್. ನಾನು ಎರಡು ಬೆಳೆಗಳು ಸಾಕಷ್ಟಿದೆ ಸರ್ ಕೃಷಿಯಲ್ಲಿ. ಒಂದ್ಸಲ ಕೃಷಿ ಮನುಷ್ಯನ್ನ ಹಳಸುತ್ತೆ, ಒಂದ್ಸಲ ನಗಿಸುತ್ತೆ. ಈ ಸಂದರ್ಭ ಬಂದ್ಬಿಟ್ಟು ಮತ್ತೆ ಅವನ್ನೆಲ್ಲ ಏನೈತೆ ನಾವು ನೆಟ್ಟಿ ನಿಂತು ಮುಂದುವರಿದಪ್ಪ ಅಂದ್ರೆ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಸರ್. ಮತ್ತೆ ಅದನ್ನ ಬಿಟ್ಟು ನಾನು ಈ ವರ್ಷ ನನಗೆ ಈ ಒಂದು ವೈಫಲ್ಯಗಳು ಪ್ರತಿ ವರ್ಷ ನಾ ಕಾಣ್ತಾ ಇದ್ದೀವಿ. ಅತಿವೃಷ್ಟಿ, ಅನಾವೃಷ್ಟಿ ಆಗ್ತಾ ಇತ್ತು. ಒಂದ್ ವರ್ಷ ಎಷ್ಟು ಕಡಿಮೆ ಆದ್ನಪ್ಪ ಅಂದ್ರೆ ಮತ್ತೆ ಮುಂದೆ ಹೆಜ್ಜೆ ಇಟ್ಟನಪ್ಪ ಅಂದ್ರೆ ಮುಂದಿನ ದಿವಸ ಮತ್ತೊಂದು ವರ್ಷ ನಮ್ಗೆ ಒಂದು ನಗುವಂತ ಸಂದರ್ಭ ಬರ್ತೈತಿ ಅಂತಂದೇಳಿ ಒಂದು ಆತ್ಮವಿಶ್ವಾಸದ ಮೇಲೆ ಕೃಷಿ ಮಾಡ್ತಾ ಇದ್ದೇನೆ. ಇದೇ ಕೃಷಿಯಿಂದ ನನ್ನ ಮಕ್ಕಳ ಎಜುಕೇಶನ್ ಮತ್ತು ನನ್ನ ಸಂಸಾರಗಳು ನಡೀತಾ ಇದೆ ಸರ್. ಈಗ ನಿಮ್ಮ ಕೃಷಿಯ ಒಟ್ಟು ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ನಿಮ್ಮ ತಾಲೂಕಿನಲ್ಲಿ ಹೇಗಿದೆ, ಎಲ್ಲೆಲ್ಲಿದೆ? ಕಷ್ಟ ಸರ್, ಈಗ 2 ವರ್ಷದಿಂದ ನನಗೆ ಬಹಳ ಲಾಸ್ ಆಗಿದೆ ಕೋವಿಡ್ ನಿಂದ. ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್. ನಾನು ಪ್ರತಿ ವರ್ಷ ಬೆಳಗಾವಿ ಮಾರ್ಕೆಟಿಂಗ್ ಕಳಿಸ್ತೀನಿ ಸರ್ ನನ್ನ ಮುಗ್ಗಿನ. ಇಲ್ಲಿ ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಆಗಿತ್ತಲ್ಲ ಸರ್, ಇಲ್ಲಿ ಅದು ಸೇಲ್ ಆಗಿಲ್ಲ ಸರ್. ಅದು ನಮ್ಮ ಕೊಪ್ಪಳ ಮಾರ್ಕೆಟ್ ನಲ್ಲಿ ಬೆಳಗಾವಿ ಮಾರ್ಕೆಟ್ ಗೆ ಕಳಿಸ್ತಾ ಇದ್ದೆ. ಈಗ ಟ್ರಾನ್ಸ್ಪೋರ್ಟ್ ಅದೆಲ್ಲ ಬಂದಾಗಿ ಹೋದ ವರ್ಷನು ಸ್ವಲ್ಪ ನನಗೆ ಹೊಡೆತ ಬಿತ್ತು ನುಗ್ಗಿಯಲ್ಲಿ, ಈ ವರ್ಷನು ಹೊಡೆತ ಬಿತ್ತು ಸರ್. ಇಲ್ಲ, ಈ ಅಗತ್ಯ ವಸ್ತುಗಳ ಸಾಗಾಣಿಕೆಗೆ ಅವಕಾಶ ಇದೆ ಅಲ್ವಾ? ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ದಿವಸ ಲಾಕ್ಡೌನ್ ಇರ್ತೈತಿ, ಅಲ್ಲಿ ತೆರೆದಿರುತ್ತೆ. ಅಲ್ಲಿ ಲಾಕ್ಡೌನ್ ಆಗಿರ್ತೈತಿ, ನಮ್ಮಲ್ಲಿ ತೆರೆದಿರ್ತೈತಿ. ಹಿಂಗಾಗಿ ನನಗೆ ಹೋದ ವರ್ಷದಿಂದ ಒಂದ್ ಸ್ವಲ್ಪ ನುಗ್ಗೆಯಲ್ಲಿ ಸ್ವಲ್ಪ ಹೊಡೆತ ಬೀಳ್ತಾ ಇದೆ ಸರ್. ಅಂದ್ರೆ ಮಾರಾಟ ಮಾಡ್ಲಿಕ್ಕೆ ಆಗಿಲ್ಲ, ಸ್ವಲ್ಪ ತೊಂದ್ರೆ ಸರ್, ತೊಂದ್ರೆ ಸ್ವಲ್ಪ ಎಲ್ಲ ಕಾಯಿಗಳು ಬಲಿತು ಅವು ತಿನ್ಲಾಕ್ ಬರ್ಲಾರ್ದಾಗಿ ಸ್ವಲ್ಪ ನುಕ್ಸಾನಿಯಲ್ಲಿ ಇದೆ ಸರ್ ನುಗ್ಗೆ. ಈಗ ಸಾಗವಾನಿ ಗಿಡಗಳು ಎಲ್ಲ ಹಾಕಿದಿರಲ್ಲ, ಅದರ ಲೈಫ್ ಎಷ್ಟು ವರ್ಷಗಳಲ್ಲಿ ಅದನ್ನ ಕಟಾವಿಗೆ ಬರ್ತವೆ, ಮತ್ತೆ ಅದನ್ನ ಹೇಗೆ ನೀವು ಅದನ್ನ ಹಣವನ್ನಾಗಿ ರೂಪಾಂತರ ಮಾಡ್ಕೊಳ್ಲಿಕ್ ಸಾಧ್ಯತೆ ಇದೆ? ಅಂದ್ರೆ ನಿಮ್ಮ ಭಾಗದಲ್ಲಿ ಹೆಚ್ಚು ಮಾರಾಟ ಆಗ್ಲಿಕ್ಕೆ ಸಾಧ್ಯತೆ ಇದೆಯೋ, ಅಥವಾ ಬೇರೆ ರಾಜ್ಯದವರು ಬಂದು ಅದನ್ನ ಖರೀದಿ ಮಾಡ್ತಾರೋ, ಹೇಗೆ? ಶ್ರೀಗಂಧ ಅಂತೂ ನಮ್ಮ ಕರ್ನಾಟಕ ಸರ್ಕಾರ NSI ಅಂತ ತಗೊಂತಾರೆ ಸರ್, ಅವರೇ ತಗೊಳ್ತಾ ಇದಾರೆ, ಅವರೇ ತಗೊಂತಾರೆ. ಈಗಾಗಲೇ ಮಾರಾಟ ಆಗಿದಾವ? ಇಲ್ಲ ಸರ್, 8 ವರ್ಷ ನಾನು ಕಾಯ್ದಿದ್ದೆ ಸರ್, ಈಗ 16 ವರ್ಷಕ್ಕೆ ಕಟಿಂಗ್ ಬರುತ್ತೆ. ಮುಂದೆ ನಾವು ಎಷ್ಟೆಷ್ಟು ದಿನಗಳು ಬಿಟ್ಕೊಂಡು ತಗೋತೀವಿ, ಅದು ಬೆಲೆ ಹೆಚ್ಚಿಗೆ ಹಾಕಂತ ಆಗುತ್ತೆ, ಕನಿಷ್ಠ 16 ವರ್ಷ. ಇದು ಸಾಗವಾನಿ ಆದ್ರೂ ಕೂಡ ಇದು ಕನಿಷ್ಠ 16 ವರ್ಷ ಸರ್, ಈಗ ಎರಡು ಎಚ್ಚೆ ನಮ್ಗೆ ಕಟಿಂಗ್ ಬರ್ತದೆ ನಮ್ಗೆ ಮುಂದೆ. ಎಂಥದೇ ಕೃಷಿ ಮಾಡ್ಲಿ, ಒಬ್ಬ ರೈತನಿಗೆ ಹಣಕಾಸಿನ ಅಗತ್ಯ ತೀವ್ರ ಇರ್ತದೆ. ಅಂದ್ರೆ ಈಗ ಅದು ಸರ್ಕಾರದಿಂದ ಸಿಗುವ ಸೌಲಭ್ಯಗಳಾಗಿರ್ಬೋದು, ಅಥವಾ ತಾನೇ ತನ್ನ ಹಣವನ್ನು ಅದರಲ್ಲಿ ವ್ಯಯ ಮಾಡೋದಾಗಿರ್ಬೋದು, ಈ ತರದೆಲ್ಲ ಅಗತ್ಯ ಇರ್ತದೆ. ಸೊ ಈ ಹಣಕಾಸಿನ ನಿರ್ವಹಣೆ ಹೇಗ್ ಮಾಡ್ತೀರಿ ನೀವು? ಯಾವ್ದಾದ್ರು ಯೋಜನೆ ಲಾಭವನ್ನ ತಗೊಳ್ತಿದ್ರೆ? ತಗೊಂತೀನಿ ಸರ್, ನಾನು ಎಲ್ಲಾ ಲಾಭಗಳು ಏನಿದೆ ಇವತ್ತು ದಿವಸ ಡ್ರಿಪ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಇದಕ್ಕೆಲ್ಲ ಸಬ್ಸಿಡಿಗಳಿದೆ, ಅವನ್ನೆಲ್ಲ ಬಳಸ್ಕೊಂಡಿದ್ದೀನಿ ಸರ್. ಬಳಸ್ಕೊಂಡಿದ್ದೀನಿ ಸರ್, ಏನೇನ್ ಸಿಗುತ್ತೆ ಆರ್ಥಿಕವಾಗಿ ನನ್ಗೆ ಎರೆಹುಳು ತೊಟ್ಟಿಗಳು ಮಾಡ್ಲಿಕ್ಕೆ ಅವೆಲ್ಲ ಸಾಧನ ಇದೆ, ಅವು ಏನೇನು ಅನುಕೂಲ ಇದೆ ಸರ್ಕಾರದಲ್ಲಿ ಅವನ್ನೆಲ್ಲ ಬಳಸ್ಕೊಂಡಿದ್ದೀನಿ ಸರ್. ಸರ್, ಈಗ ನಿಮ್ಮ ಮಕ್ಕಳು ತಾಂತ್ರಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದಾರೆ ಹೆಣ್ಮಕ್ಳು, ಮಹಿಳೆಯರಲ್ಲಿ ಅವರಲ್ಲಿಗೆ ಯಾರಿಗಾದ್ರೂ ಆಸಕ್ತಿ ಇತ್ತು, ನಮ್ಮಪ್ಪ ಇಷ್ಟೆಲ್ಲ ಕೃಷಿಯಲ್ಲಿ ಸಾವಯವ ಕೃಷಿ ಮಾಡ್ತಾ ನಿಸರ್ಗಕ್ಕೆ ಹತ್ತಿರವಾಗಿರ್ತಕ್ಕಂತ ಕೃಷಿ ಮಾಡ್ತಾ ಇದ್ದಾನೆ, ನಾನು ಇದನ್ನ ಮುಂದುವರಿಸಬಹುದು ಅಂತಕ್ಕಂತ ಒಂದು ಪ್ರೇರಣೆ ಆಗಿರ್ಬೋದೇನೆ ಯಾರಿಗಾದ್ರೂ? ಇದೆ ಸರ್, ಪ್ರೇರಣೆ ಇದೆ ಅವ್ರಿಗೆ, ಇದು ಕಾಸ್ತಾ ಇದೆ, ನೀವು ನೋಡ್ತಾ ಇರಿ, ಇದ್ರ ಲಾಭ ತಿಂತಾ ಇರಿ, ಇದರಲ್ಲಿ ನೀವು ಹೆಚ್ಚಿಗೆ ಆಸಕ್ತಿ ವಹಿಸಬಾರ್ದ್ರಿ, ಮುಂದೆ ಒಂದ್ ವೇಳೆ ನಿಮ್ಗೆ ಯಾವ್ದೇ ಒಂದು ಮಾರ್ಗ ಸಿಕ್ಕರೆ ಇದರಲ್ಲಿ ಇರ್ರಿ ನೀವು ಅಂತ ಹೇಳಿ ಅವ್ರನ್ನ ನಾನು ಹೆಚ್ಚಿಗೆ ಖುಷಿ ಬಳಸ್ಕೊಂಡಿಲ್ಲ ಅವ್ರನ್ನ. ಆದ್ರೂ ಕೂಡ ಮತ್ತೆ ನಿಮ್ಮಲ್ಲಿ ಅವರು ವೊಕೇಶನ್ ದಿನದಲ್ಲಿ ಎಲ್ಲಾ ಕೆಲಸಗಳು ಮಾಡ್ತಾರೆ ಸರ್, ಬಂದು ಅವರು ಕಳೆ ಕೇಳೋದಿರ್ಲಿ, ಇನ್ನೇನಾರ ಹಾರ್ವೆಸ್ಟಿಂಗ್ ಇರ್ಲಿ, ಅಥವಾ ಇನ್ನು ಏನೇ ಕೆಲಸ ಇದ್ರು ರಜಾ ದಿನದಲ್ಲಿ ಬಂದು ಅವ್ರು ಖಾಲಿ ಇರಲ್ಲ ಸರ್, ಜಮೀನಲ್ಲಿ ಕೆಲಸ ಮಾಡ್ತಾರೆ ಸರ್. ಈಗ ಹೊಸ ತಲೆಮಾರಿನ ಯುವಕರು ಕೃಷಿಕರು ಕೃಷಿ ಮಾಡ್ಲಿಕ್ಕೆ ನಾವು ಮುಂದೆ ತೊಡಕೊಳ್ಬೇಕಂತಕ್ಕಂತ ಆಸಕ್ತಿಯಿಂದ ಬಂದ್ರೆ, 4 ಜನ ಯುವಕರು ನಿಮ್ಮ ಹತ್ರ ಬಂದ್ರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ಲಿಕ್ಕೆ ಬಯಸ್ತೀರಿ, ಏನ್ ಕಿವಿ ಮಾತನ್ನ ಹೇಳಿಕ್ ಇಷ್ಟಪಡ್ತೀರಿ? ಕೃಷಿ ಮತ್ತು ಸಾವಯವ ಕೃಷಿ ಮಾಡೋದ್ರಿಂದ ಇಲ್ಲಿ ನಮ್ಮಲ್ಲಿ ಒಂದಿಷ್ಟು ಜನರಿಗೆ ಅವೇರ್ನೆಸ್ ಬಂದಿದೆ. ಈ ನಮ್ಮ 40 ಗ್ರಾಮದಲ್ಲಿ ಹೋದ ವರ್ಷ ಈ ಅರಣ್ಯ ಕೃಷಿ ನೋಡ್ಕೊಂಡು ಮತ್ತೆ ಒಂದು 5 ಜನರು ನಾನು ಏನ್ ಮಾಡಿದ್ನಿ ಅದೇ ಟೈಪ್ ಅವರು ಒಂದೊಂದು ಎಕರೆಯಲ್ಲಿ ಮಾಡಿದ್ದಾರೆ ಸರ್. ಮಾಡಿದ್ದಾರೆ ಈಗ? ಮಾಡಿದ್ದಾರೆ ಸರ್, ಲಾಸ್ಟ್ ಇಯರ್ ಈ ಒಂದು ವರ್ಷದಾಗು ಸರ್ ಅವ್ರ ಬೆಳೆಗಳಿಗೆ. ಜಡಿಸ್ವಾಮಿ ಅವರು ಸಹಿತ ಬೇರೆ ಬೇರೆ ರೈತರಿಗೆ ಪ್ರೇರಣೆಯನ್ನು ಒದಗಿಸಿದ್ರಿ. ಹೌದು ಸರ್. ಈಗ ಲಾಕ್ಡೌನ್ ಸಂದರ್ಭದಲ್ಲಿ ರೈತರು ಎದುರಿಸಿರ್ತಕ್ಕಂತ ಮುಖ್ಯ ಸಮಸ್ಯೆಗಳಲ್ಲಿ ಒಂದನ್ನು ಹೇಳಿದ್ರಿ, ಸಾಗಾಣಿಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ, ಅದನ್ನ ಬಿಟ್ಟರೆ ಬೇರೆ ಸಮಸ್ಯೆ ಬರುತ್ತದೆ ರೈತರಿಗೆ? ಲೇಬರ್ ಸಮಸ್ಯೆನು ಒಂದು, ಫ್ರೀ ಟ್ರಾನ್ಸ್ಪೋರ್ಟ್ ಇರ್ಬೋದು, ಆಮೇಲೆ ನಮಗೆ ಬೇಕಾದಂತ ಕೆಲವೊಂದಿಷ್ಟು ಉಪಕರಣಗಳು ಇವತ್ತು ಬೇಕಾಗಿರ್ತೈತಿ, ಇವತ್ತು ಬೇಕಾಗಿರ್ತದೆ ಸರ್ ಕೆಲಸನ, ಇವತ್ತಿನ ದಿವಸ ನಮಗೆ ಸಿಗಂಗಿಲ್ಲ ಸರ್ ಅದು ಉಪಕರಣಗಳು, ಏನೋ ಫರ್ಟಿಲೈಸರ್ ಇರ್ಬೋದು, ಬೀಜ ಇರ್ಬೋದು, ಸಮಸ್ಯೆ ಪ್ರತಿಯೊಬ್ಬ ರೈತರಿಗೆ ಕಾಡ್ತಾ ಇದೆ ಸರ್. ಈಗ ಜಡಿಸ್ವಾಮಿ ಅವರು ಮುಖ್ಯವಾಗಿ ಒಬ್ಬ ರೈತ ಸಾವಯವ ಕೃಷಿಯನ್ನ ಅನುಸರಿಸೋದು ಬಹಳ ಸೂಕ್ತ ಅಂತ ಹೇಳ್ತೀರಿ ನೀವು, ನಿಮ್ಮ ಬೇರೆ ಬೆಳೆಗಳನ್ನೆಲ್ಲ ಬೆಳಿತೀರಿ, ಶೇಂಗಾ ಬೆಳಿತೀರಿ, ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳಿತೀರ, ಅಲ್ಲಿ ಸಾವಯವದ ಪ್ರಮಾಣ ಎಷ್ಟಿದೆ? 100ಕ್ಕೆ 50ರಷ್ಟು ಸಾವಯವ ಕೃಷಿ ತಗೊಂಡಿದ್ವಿ ಸರ್. ಈಗಂತ ಜಮೀನಲ್ಲಿ ಶೇಂಗಾ, ಮೆಕ್ಕೆಜೋಳ, ಹೆಸರು, ಹತ್ತಿ ಇವನ್ ಬೆಳಿತೀನಲ್ಲ, ಅಲ್ಲಿ ಹೆಚ್ಚಾಗಿ ನಾನು ಎರೆಹುಳು ಗೊಬ್ಬರ ಯೂಸ್ ಮಾಡ್ತೀನಿ, ಮತ್ತೆ ನನಗೆ ಮಾಡ್ಲಿಕ್ಕೆ ಅನುಕೂಲ ಆದಾಗ ಜೀವಾಮೃತ ಮಾಡ್ತೀನಿ ಸರ್, ಮತ್ತು ಕುರಿ ಗೊಬ್ಬರ ಯೂಸ್ ಮಾಡ್ತೀನಿ. ಅಂದ್ರೆ ಅಲ್ಲಿ ನಾನು 50% ಸಾವಯವ ಮತ್ತು 50% ರಾಸಾಯನಿಕ. ಅಂದ್ರೆ ಈಗ ಜಡಿಸ್ವಾಮಿ ಅವರು ಸಮಗ್ರ ಕೃಷಿಯ ಕೆಲವೊಂದು ಘಟಕಗಳನ್ನ ಅವಲಂಬಿಸಿಕೊಂಡು ಮಾಡ್ತಾ ಇದ್ರಿ. ಹೌದು ಸರ್. ಅದರಲ್ಲಿ ಬಹಳ ಮುಖ್ಯವಾಗಿ ಅಗತ್ಯ ಇರತಕ್ಕಂಥದ್ದು ಪಶುಗಳ ಸಾಕಾಣಿಕೆ. ನಿಮ್ಮಲ್ಲಿ ಪಶು ಸಾಕಾಣಿಕೆ ಇದೆಯಾ? ಆ ಪಶುಗಳಂದ್ರೆ ನಾನು ಇವತ್ತು ಮಾರಾಟ ಸಲುವಾಗಿ ಮಾಡ್ತಾ ಇಲ್ಲ ಸರ್, ನನಗೆ ಸಾವಯವ ಗೊಬ್ಬರ ಬೇಕು ಅಂತಂದೇಳಿ 2 ಜವಾರಿ ಆಕಳುಗಳು, 1-2 ಎತ್ತುಗಳು ಇಟ್ಕೊಂಡಿದ್ದೀನಿ. ಜಮೀನಲ್ಲಿ ಒಂದು ಪೋಲ್ಟ್ರಿ ಫಾರ್ಮ್ ಇದೆ, 1,000 ಕೋಳಿ ಬಾಯ್ಲರ್ ಫಾರ್ಮ್ ಕಂಪ್ಲೀಟ್ ಆಗಿ ಬಿಟ್ಬಿಡ್ತೀನಿ ಸರ್. ಆ ಕೋಳಿ ಗೊಬ್ಬರ ನಿಮ್ಮ ಕೃಷಿಗೂ ಬಳಕೆ ಕೃಷಿ ಬಳಕೆ ಮಾಡ್ಕೊಳ್ತೀವಿ ಸರ್. ಮತ್ತು ಆ ಕೋಳಿ ಮಾರಾಟದಿಂದಲೂ ನಿಮ್ಮ ಜೀವನಕ್ಕೆ ಆರ್ಥಿಕವಾಗಿ ಲಾಭ ಆಗ್ತದೆ. ಒಳ್ಳೇದು ಜಡಿಸ್ವಾಮಿ ಅವರೇ, ಸಮಗ್ರ ಕೃಷಿಯನ್ನ ಅನುಸರಿಸುತ್ತಾ ಇವತ್ತು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನಲ್ಲಿ ಒಬ್ಬ ಮಾದರಿ ರೈತರಾಗಿ ಇವತ್ತು ಬೆಳೆದು ನಿಂತಿದ್ದೀರಿ. ಅಷ್ಟೇ ಅಲ್ಲದೆ ನಿಮ್ಮ ಭಾಗದ ಹಲವಾರು ರೈತರಿಗೆ ನೀವು ಪ್ರೇರಣೆಯಾಗಿ ಬೆಳೆದು ನಿಂತಿದ್ದೀರಿ. ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯ ಜೊತೆಗೆ ತೋಟಗಾರಿಕಾ ಕೃಷಿ ಕುರಿತು ಶ್ರೀ ಜಡೇಶ್ವರ ಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಎಂ ಉಪ್ಪಾರ್. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ಗೆದ್ದಲನ್ನು ಮಣ್ಣಿನಲ್ಲಿ ವಾಸಿಸುವಂಥ ಗೆದ್ದಲು ಹಾಗೂ ಮರದಲ್ಲಿ ವಾಸಿಸುವ ಗೆದ್ದಲು ಎಂದು ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. ನಾವು ಮಣ್ಣಿನ ಮೇಲೆ ಸಾಮಾನ್ಯವಾಗಿ ಕಾಣುವಂಥ ಗೆದ್ದಲು ಅಲ್ಲಲ್ಲಿ ಹೂಗಳನ್ನು ಕಟ್ತವೆ, ಗೂಡುಗಳನ್ನು ಮಣ್ಣಿನ ತಳಭಾಗದಲ್ಲಿ ಹಾಗೂ ಮೇಲ್ಭಾಗದಲ್ಲಿಯೂ ಕಟ್ಟಿರೋದನ್ನು ನೋಡಬಹುದು. ಮರದಲ್ಲಿ ವಾಸಿಸುವಂಥ ಗೆದ್ದಲು ಗೂಡುಗಳನ್ನು ಮರದ ಒಳಗು ಮತ್ತು ಹೊರಗು ಕಟ್ತವೆ. ಈ ಗೆದ್ದಲಿನಿಂದ ಬೆಳೆಗಳಿಗೆ ಅಷ್ಟೊಂದು ಹಾನಿ ಆಗೋದಿಲ್ಲ. ಮಣ್ಣಿನಲ್ಲಿ ವಾಸಿಸುವಂಥ ಗೆದ್ದಲು ಮಾತ್ರ ಬೆಳೆಗಳಿಗೆ ಹಾನಿ ಮಾಡುತ್ತೆ. ಗೆದ್ದಲಿನ ಹುಳುಗಳನ್ನು ಕೆಲಸಗಾರ ಹುಳುಗಳು, ಕಾವಲುಗಾರ ಅಂದರೆ ಸೈನಿಕ ಹುಳುಗಳು, ರಾಜ ಮತ್ತು ರಾಣಿ ಅಂತ ಹೇಳಿ ವಿಂಗಡಿಸಬಹುದು. ಕೆಲಸಗಾರ ಹುಳುಗಳು ಮಾತ್ರ ಬೆಳೆಗೆ ಬಾಧೆ ಉಂಟು ಮಾಡ್ತವೆ. ಗೂಡಿನ ಎಲ್ಲ ಚಟುವಟಿಕೆಗಳು ರಾಣಿ ಹುಳುವಿನ ನಿರ್ದೇಶನದಂತೆ ನಡೀತವೆ. ಗೆದ್ದಲನ್ನು ನಾಶಪಡಿಸಬೇಕಾದರೆ ರಾಣಿ ಹುಳುವಿನ ನಿರ್ಮೂಲನೆ ಅತ್ಯವಶ್ಯಕ. ಕರ್ನಾಟಕದಲ್ಲಿ ಸುಮಾರು 12 ಜಾತಿಗೆ ಸೇರಿದ ಗೆದ್ದಲು ವಿವಿಧ ಬೆಳೆಗಳನ್ನು ನಾಶಪಡಿಸುವುದಾಗಿ ವರದಿಯಾಗಿದೆ. ಗೋಧಿ, ಜೋಳ, ಮುಸುಕಿನ ಜೋಳ, ಕಬ್ಬು, ಹತ್ತಿ, ಸೂರ್ಯಕಾಂತಿ, ನೆಲಗಡಲೆ, ಗುರೆಳ್ಳು, ದ್ವಿದಳ ಧಾನ್ಯ ಮುಂತಾದ ಬೆಳೆಗಳು ಸಾಮಾನ್ಯವಾಗಿ ಗೆದ್ದಲಿನ ಬಾಧೆಗೆ ತುತ್ತಾಗ್ತವೆ. ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾದಾಗ ಅಂದರೆ ಡಿಸೆಂಬರ್ನಿಂದ ಮೇ ತಿಂಗಳವರೆಗೆ ಇವುಗಳ ಬಾಧೆ ಹೆಚ್ಚು. ಇವು ಸಾಮಾನ್ಯವಾಗಿ ಬೇರು ಮತ್ತು ಭೂಮಿಯ ಮಟ್ಟದಲ್ಲಿರುವಂಥ ಕಾಂಡದ ಭಾಗವನ್ನು ಮಾತ್ರ ತಿನ್ನೋದರಿಂದ ಗಿಡ ಒಣಗುತ್ತೆ. ಕಪ್ಪು ಮಣ್ಣಿನ ಪ್ರದೇಶ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಗೆದ್ದಲಿನ ಬಾಧೆ ಕಡಿಮೆ. ಇವುಗಳ ಸಮಗ್ರ ಹತೋಟಿಗಾಗಿ ಗೆದ್ದಲಿನ ಗೂಡುಗಳನ್ನು ಗುರುತಿಸಿ ರಾಣಿ ಹುಳುವನ್ನು ನಾಶಪಡಿಸಬೇಕು. ಬೆಳೆಗಳಿಗೆ ಆಗಾಗ ನೀರು ಹಾಯಿಸೋದರಿಂದ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ್ ಬೇಸಾಯ ಮಾಡುವುದರಿಂದ ಗೆದ್ದಲಿನ ಬಾಧೆಯನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಹುತ್ತಗಳನ್ನು ನಿರ್ಮಿಸುವಂಥ ಗೆದ್ದಲನ್ನು ನಾಶಪಡಿಸೋದಕ್ಕೆ ಹುತ್ತಗಳಿಗೆ ವಿಷಪೂರಿತ ವಸ್ತುಗಳನ್ನು ಹಾಕಬೇಕು. 1 ಮೀಟರ್ ಸುತ್ತಳತೆ ಇರುವಂಥ ಹುತ್ತಕ್ಕೆ 2 ಅಲ್ಯೂಮಿನಿಯಂ ಫಾಸ್ಫೈಡ್ ಮಾತ್ರೆಗಳನ್ನು ಹಾಕಿ ಅದರಿಂದ ಗಾಳಿ ಹೊರಗೆ ಹೋಗದಂತೆ ಎಲ್ಲ ರಂಧ್ರಗಳನ್ನು ಹಸಿ ಮಣ್ಣಿನಿಂದ ಮುಚ್ಚಬೇಕು. ಅಥವಾ ಪ್ರತಿ ಲೀಟರ್ ನೀರಿಗೆ 3.3 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ಕೀಟನಾಶಕವನ್ನು ಸೇರಿಸಿ ಪ್ರತಿ ಹುತ್ತಕ್ಕೆ 18 ಲೀಟರ್ನಷ್ಟು ದ್ರಾವಣವನ್ನು ಸುರಿಬೇಕು. ಕೆಲವು ಸಂದರ್ಭಗಳಲ್ಲಿ ಹುತ್ತದ ಮೇಲೆ ರಂಧ್ರಗಳನ್ನು ಮಾಡಿ ಈ ದ್ರಾವಣವನ್ನು ಸುರಿಬೇಕಾಗುತ್ತೆ. ಬೆಳೆಗಳಲ್ಲಿ ಗೆದ್ದಲಿನ ಬಾಧೆ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 10 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ಕೀಟನಾಶಕವನ್ನು ಸೇರಿಸಿ ಬಾಧೆಗೆ ಒಳಗಾದಂಥ ಪ್ರದೇಶದಲ್ಲಿ ಮಣ್ಣು ನೆನೆಯೋ ಹಾಗೆ ಸುರಿಬೇಕು. ಕಬ್ಬನ್ನು ನಾಟಿ ಮಾಡುವಾಗ ತುಂಡುಗಳ ಮೇಲೆ ಇದೇ ರೀತಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗುತ್ತೆ. ಅಲ್ಯೂಮಿನಿಯಂ ಫಾಸ್ಫೈಡ್ ಮಾತ್ರೆಯನ್ನು ಉಪಯೋಗಿಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಇದು ಅತ್ಯಂತ ವಿಷಕಾರಿ ಕೀಟನಾಶಕ, ಆದ್ದರಿಂದ ಇದನ್ನು ಬಳಸುವಾಗ ಎಚ್ಚರಿಕೆ ಅಗತ್ಯ. ರೆಕ್ಕೆ ಇಲ್ಲದ ಡೆಕ್ಕನ್ ಮಿಡತೆಯ ಬಾಧೆ ಜೋಳಕ್ಕೆ ಸೀಮಿತವಾಗಿದ್ದರೂ ಕೂಡ ಇತರೆ ಧಾನ್ಯದ ಬೆಳೆ ಹಾಗೂ ಹುಲ್ಲುಗಳಲ್ಲಿಯೂ ಕೂಡ ಕಂಡುಬರ್ತಾ ಇದೆ. ಪ್ರೌಢ ಹಾಗೂ ಮರಿ ಕೀಟಗಳೆರಡೂ ಎಲೆಗಳ ಅಂಚುಗಳನ್ನು ಅಂಕುಡೊಂಕಾಗಿ ತಿನ್ನುತ್ತಾ ಹೋಗ್ತವೆ. ಕೆಲವೊಮ್ಮೆ ಎಲೆಗಳ ಮೇಲೆ ರಂಧ್ರಗಳು ಕೂಡ ಕಂಡುಬರ್ತವೆ. ಮುಂದುವರೆದಂಥ ಹಂತದಲ್ಲಿ ಎಳೆ ತೆನೆಗಳು ಸಹ ಬಾಧೆಗೆ ಒಳಗಾಗ್ತವೆ. ಪ್ರೌಢ ಮತ್ತು ಮರಿ ಕೀಟಗಳೆರಡಕ್ಕೂ ರೆಕ್ಕೆ ಇರೋದಿಲ್ಲ. ಕೆಂಪು ಮಿಶ್ರಿತ ಕಂದು ಬಣ್ಣದ ಈ ಕೀಟಗಳ ಎರಡೂ ಬದಿಗೆ ಹಳದಿ ಮಿಶ್ರಿತ ಹಸಿರು ಪಟ್ಟಿಗಳಿರ್ತವೆ. ಹೊಲದ ಬದುಗಳ ಸಮೀಪ ಸಡಿಲ ಮಣ್ಣಿನಲ್ಲಿ ಹೆಣ್ಣು ಕೀಟಗಳು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಇಡ್ತವೆ. ಮೊಟ್ಟೆಗಳು ಮಳೆಗಾಲದ ಮೊದಲಿನ ಮಳೆ ನಂತರ ಒಡೆದು ಅಪ್ಸರೆಗಳು ಹೊರಬಂದು ಬದುಗಳ ಮೇಲಿನ ಹುಲ್ಲನ್ನು ತಿಂದು ಜೀವಿಸ್ತವೆ. ಆನಂತರ ಹೊಲಗಳಿಗೆ ವಲಸೆ ಹೋಗಿ ಎಲೆಗಳನ್ನು ತಿಂದು ನಾಶಪಡಿಸ್ತವೆ. ಅಪ್ಸರೆ ಕೀಟಗಳ ಕಾಲಾವಧಿ 5-6 ತಿಂಗಳು. ಸಾಮಾನ್ಯವಾಗಿ 1 ವರ್ಷಕ್ಕೆ ಒಂದೇ ಜೀವನ ಚಕ್ರವನ್ನು ಇವು ಹೊಂದಿರ್ತವೆ. ಈ ಕೀಟಗಳ ನಿರ್ವಹಣೆಗಾಗಿ ಬದುಗಳ ಸಮೀಪ ಚಳಿಗಾಲದಲ್ಲಿ ಆಳವಾಗಿ ರೆಂಟೆ ಹೊಡೆದು ಮೊಟ್ಟೆಗಳನ್ನು ಮಣ್ಣಿನ ಮೇಲ್ಭಾಗಕ್ಕೆ ಬರೋ ಹಾಗೆ ಮಾಡಬೇಕು.

ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ